ಕಡಲುಡಿಗೆ ಉಡಸಿ ಕಾಡೆಲ್ಲ ಮುಡಸಿ ಕಡಲುಡಿಗೆ ಉಡಸಿ ಕಾಡೆಲ್ಲ ಮುಡಸಿ ಬೆಟ್ಟಗಳ ಜಡೆ ಮಾಡಿ ಧರಸಿದೆಯೇ ಬೆಟ್ಟಗಳ ಜಡೆ ಮಾಡಿ ಧರಸಿದೆಯೇ ಕರುನಾಡು ಕನ್ನೆ ಭಾರತೀಯ ಕನ್ನೆ ಕರುನಾಡು ಕನ್ನೆ ಭಾರತೀಯ ಕನ್ನೆ ಶರಣಂಬೆ ಶರಣಂಬೆ ಓ ತಾಯೇ ಶರಣಂಬೆ ಶರಣಂಬೆ ಓ ತಾಯೇ ನೀನೆಲ್ಲ ಸಿರಿಯೇ ಮೈಗೊಂಡಿರುವೆಯ ನೀನೆಲ್ಲ ಸಿರಿಯೇ ಮೈಗೊಂಡಿರುವೆಯ ನೀನೆಲ್ಲ ಚಲವಿನ ಸಿರಿ ಮುಡಿಯೇ ನೀನೆಲ್ಲ ಚಲವಿನ ಸಿರಿ ಮುಡಿಯೇ ನೀ ಕೊಟ್ಟ ಅನ್ನದವೇ ಪರಮಾನ ನೀ ಕೊಟ್ಟ ಅನ್ನ ಅದುವೇ ಪರಮಾನ ನಿನ್ನೆದೆಯ ಹಾಲು ಅಮೃತಮಯೇ ನಿನ್ನೆದೆಯ ಹಾಲು ಅಮೃತಮಯೇ ನಿನ್ನದು ನೋಟ ಶಾಂತಿಯ ಕೂಟ ನಿನ್ನದು ನೋಟ ಶಾಂತಿಯ ಕೂಟ ನಿನ್ನ ಶ್ರೀಪಾದ ಪರಶುಮಯೇ ನಿನ್ನ ಶ್ರೀಪಾದ ಪರಶುಮಯೇ ಕರುನಾಡು ಕನ್ನೆ ಭಾರತೀಯ ಕಣ್ಣೆ ಕರುನಾಡು ಕನ್ನೆ ಭಾರತೀಯ ಕಣ್ಣೆ ಶರಣಂಬೆ ಶರಣಂಬೆ ಓ ತಾಯೇ ನೀನೆಲ್ಲ ಸಿರಿಯೇ ಮೈಗೊಂಡಿರುವೆಯ ನೀನೆಲ್ಲ ಸಿರಿಯೇ ಮೈಗೊಂಡಿರುವೆಯ ನೀನೆಲ್ಲ ಚಲವಿನ ಸಿರಿ ಮುಡಿಯೇ ನೀನೆಲ್ಲ ಚಲವಿನ ಸಿರಿ ನಿನ್ನದು ದಾರಿ ಸ್ವರ್ಗವ ಮೀರಿ ನಿನ್ನದು ದಾರಿ ಸ್ವರ್ಗವ ಮೀರಿ ನರಜೀವ ಸಂಜೀವ ಸೌಖ್ಯಮಯೇ ನರಜೀವ ಸಂಜೀವ ಸೌಖ್ಯಮಯೇ ನಿನ್ನ ವಿಚಾರ ಲೋಕ ಕಧಾರ ನಿನ್ನ ವಿಚಾರ ಲೋಕ ಕಧಾರ ಸನ್ಮಾರ್ಗ ತೋರುವ ಶಿವ ಸತಿಯೇ ಸನ್ಮಾರ್ಗ ತೋರುವ ಶಿವ ಸತಿಯೇ ಕರುನಾಡು ಕನ್ನೆ ಭಾರತೀಯ ಕನ್ನೆ ಕರುನಾಡು ಕನ್ನೆ ಭಾರತೀಯ ಕನ್ನೆ ಶರಣಂಬೆ ಶರಣಂಬೆ ಓ ತಾಯೇ ನೀನೆಲ್ಲ ಸಿರಿಯೇ ಮೈಗೊಂಡಿರುವೆಯ ನೀನೆಲ್ಲ ಸಿರಿಯೇ ಮೈಗೊಂಡಿರುವೆಯ ನೀನೆಲ್ಲ ಚಲವಿನ ಸಿರಿ ಮುಡಿಯೇ ನೀನೆಲ್ಲ ಚಲವಿನ ಸಿರಿ ಮುಡಿಯೇ ಎನಿತೆನಿತು ಶತಕ ನಮ್ಮೆಲ್ಲ ಎನಿತೆನಿತು ಶತಕ ನಮ್ಮೆಲ್ಲ ಪರಿಪೂರ್ಣ ಬಳಸಿದ ಪಾವನೆಯೇ ನಿನ್ನ ಪ್ರದೇಶ ಪೂರ್ಣ ಪ್ರಕಾಶ ಸಮೃದ್ಧಿ ಸಂಪನ್ನ ಶ್ರೀ ಬಾಳಮ್ಮ ತಾಯೇ ಆಳಮ್ಮ ತಾಯೇ ಬಾಳಮ್ಮ ತಾಯೇ ಆಳಮ್ಮ ತಾಯೇ ಕನ್ನಡದ ಕುಲದೇವಿ ಸರಸ್ವತಿಯೇ ಕನ್ನಡದ ಕುಲದೇವಿ ಸರಸ್ವತಿಯೇ ಮಂಗಲವನಿತೆ ಮಾನ್ಯ ಶ್ರೀ ಮಾತೆ ಮಂಗಲವನಿತೆ ಮಾನ್ಯ ಶ್ರೀಮಾತೆ ಕಂದ ಬಸವನ ಭಾಗ್ಯೋದಯೇ